ధార్య తోరుంద ధార్య తోరుంద నారాయణ హరి గోవింద ధార్య తోరుంద నారాయణ హరి గోవింద ధార్య తోరుంద హరి నారాయణ హరి గోవింద ధార్య తోరుంద హరి నారాయణ హరి గోవింద ధార్య తోరుంద ಬಂದೆನೋ ನಾನ ಜನ್ಮದಲ್ಲಿ ಬಂದೆನೋ ನಾನ ಜನ್ಮದಲ್ಲಿ ಬಹು ಬಂಧನದೊಳು ಸಿಲುಕಿದೆನೋ ಬಂದೆನೋ ನಾನ ಜನ್ಮದಲ್ಲಿ ಬಹು ಬಂಧನದೊಳು ಸಿಲುಕಿದೆನೋ ಮುಂದಿನ ಪಯಣದ ಗತಿಯೇನೋ ಮುಂದಿನ ಪಯಣದ ಗತಿಯೇನೋ ಎಂದು ನಿತ್ತೋರೋ ಎಂದಿರೆ ರಮಣನೆ ಮುಂದಿನ ಪಯಣದ ಗತಿಯೇನೋ ಎಂದು ನಿತ್ತೋರೋ ಎಂದಿರೆ ರಮಣನೆ ಹರಿಯ ತೋರು ಮುಕುಂದ ಹರ ನಾರಾಯಣ ಹರಿ ಗೋವಿಂದ ದಾರಿಯ ತೋರು ಮುಕುಂದ ಉಕ್ಕಿ ಹರಿವ ನದಿಯೊಳಗೆ ನಾಸಿಕ್ಕಿದೆಯೇ ನಡು ನೀರೊಳಗೆ ಉಕ್ಕಿ ಹರಿವ ನದಿಯೊಳಗೆ ನಾಸಿಕ್ಕಿದೆಯೇ ನಡು ನೀರೊಳಗೆ ಕಕ್ಕುಲತೆ ಇಲ್ಲ ನಿನಗೆ ಕಕ್ಕುಲತೆ ಇಲ್ಲ ನಿನಗೆ ಬೇಗ ನೀ ಕೈ ಪಿಡಿದನ್ನ ಸಲಗೈಯ ಬಿಡದೆ ದಾರಿಯ ತೋರು ಮುಕುಂದ ಕುಕ್ಷಿಯೊಳಗೆ ನೀ ಬಿಟ್ಟು ಅಯ್ಯ ಯಾರಿಗೆ ಉಸಿರುವೆನೋ ಕುಕ್ಷಿಯೊಳಗೆ ನೀ ಬಿಟ್ಟು ಅಯ್ಯ ಯಾರಿಗೆ ಉಸಿರುವೆನೋ ಚಿಂತಿತದಾಯಕ ಕೇಳೋ ಚಿಂತಿತದಾಯಕ ಕೇಳೋ ನಮ್ಮ ಪುರಂದರ ವಿಠಲನೆ ದಯವಾಗೋ ಚಿಂತಿತದಾಯಕ ಕೇಳೋ ನಮ್ಮ ಪುರಂದರ ವಿಠಲನೆ ದಯವಾಗೋ ದಾರಿಯ ತೋರು ಮುಕುಂದ ಹರಿ ನಾರಾಯಣ ಹರಿ ಗೋವಿಂದ ಧಾರ तोरो मुकुंद दारिया तोरो मुकुंद दारिया तोरो